ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ, ಧನ್ಯವಾದ. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ತರಂಗ. ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಸಮದಲೆ ಗ್ರಾಮದ ಪ್ರಗತಿಪರ ಕೃಷಿಕ ಯುಜೆ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಸಮದಲೆ ಗ್ರಾಮದ ಪ್ರಗತಿಪರ ಕೃಷಿಕ ಯುಜೆ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ಸಮದಾಲೆ ಗ್ರಾಮದ ಕೃಷಿಕರಾದ ಯುಜೆ ಮಲ್ಲಿಕಾರ್ಜುನ್ ಅವರು. ಮಲ್ಲಿಕಾರ್ಜುನ್ ಅವರು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮಗೆ ಏನೆಲ್ಲ ಪದಾರ್ಥಗಳು ಬೇಕೋ ಅಂತಹ ಪದಾರ್ಥಗಳ ಸಾಗುವಳಿಯನ್ನ ನಾವು ಮಾಡಿಕೊಳ್ಬೇಕು. ಮೊದಲು ನಾವು ಬಳಕೆಯನ್ನ ಮಾಡಬೇಕು. ನಾವು ಬಳಕೆ ಮಾಡುವಂತಹ ಶೇಕಡ 100% ಪದಾರ್ಥಗಳನ್ನ ನಾವೇ ಬೆಳೆದುಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನ ಇರಿಸಿಕೊಂಡು ವಿಭಿನ್ನವಾಗಿ ಕೃಷಿಯನ್ನ ಮಾಡಿಕೊಂಡು ಬಂದಂತವರು. ಬಹಳ ಮುಖ್ಯವಾಗಿ ಅವರು ಮೂಲತಃ ಅರಕಲಗೂಡು ತಾಲೂಕಿನ ಉಲಿವಾಲ್ದವರು. ಏನು ಹೇಮಾವತಿ ಅಣೆಕಟ್ಟನ್ನು ಕಟ್ಟಿದ ನಂತರ ಮುಳುಗಡೆಯಾದಂತಹ ಸಂದರ್ಭದಲ್ಲಿ ಆಲೂರು ತಾಲೂಕಿನ ಸಮದಾಲೆಗೆ ಬಂದು ಬದುಕನ್ನ ಕಟ್ಟಿಕೊಂಡಿರತಕ್ಕಂಥವರು. ಹೀಗೆ ಸ್ಥಳಾಂತರವಾದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸುತ್ತೆ, ಎಷ್ಟೆಲ್ಲ ಆತಂಕ ಇರುತ್ತೆ, ಅದೆಲ್ಲದನ್ನು ಕೂಡ ಅನುಭವಿಸಿದಂಥವರು. ಅದರ ಜೊತೆಗೆ ಕೃಷಿಯನ್ನು ಮಾಡಿ ಬದುಕನ್ನು ಚೆನ್ನಾಗಿ ಕಟ್ಟಿಕೊಂಡಂಥವರು. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರ, ಎಷ್ಟು ವಯಸ್ಸು ತಮಗೆ? ನಮಗೀಗ 60 ವರ್ಷ. 60 ವರ್ಷ ಆಯ್ತಾ ಬಂತು. ಆಯ್ತಾ ಬಂತು. ಏನ್ ಓದಿದ್ರಿ ತಾವು? ಸರ್, ನಾನು ಅವಾಗ ಡಿಪ್ಲೊಮೋ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿದ್ದೆ. ಅವಾಗೆಲ್ಲ ವಿದ್ಯಾಭ್ಯಾಸ ಅಂದ್ರೆ ನಮಗೆ ಗೊತ್ತೇ ಇರಲಿಲ್ಲ. ಯಾಕೆಂದ್ರೆ ಅವಾಗ ನಾನು SSLC ಆಲೂರು ತಾಲೂಕಿನಲ್ಲಿ 60 ಜನ ನಾವು SSLC ಇದ್ವಿ, ನಮ್ ಗೆಳೆಯರ ಬಳಗ. ಅವಾಗ ಪಾಸ್ ಆದಂತವ್ರು ಕೇವಲ 11 ಜನ, ಅದ್ರಲ್ಲಿ ನಾನು 9ನೇವನು. ನಾವು ರಿಸಲ್ಟ್ ಅನ್ನ ಮೇಲಿಂದ ನೋಡ್ತಿರ್ಲಿಲ್ಲ, ಕೆಳಗಡೆಯಿಂದ ನೋಡ್ತಿದ್ವಿ. ಹಂಗಾಗಿ ಅವತ್ತು ನಮ್ಮ SSLC ನಂದು ಪಾಸ್ ಆದಂತ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ, ಏನೋ IAS ಮಾಡಿದಷ್ಟು ಸಂತೋಷವನ್ನ ಪಟ್ಟಂತ ಕುಟುಂಬ, ಮತ್ತೆ ಅಲ್ಲಿ ಊರಿನಲ್ಲಿ SSLC ಮಾಡಿದಂತವ್ರು ನಮ್ಮ ಕುಟುಂಬದಲ್ಲಿ ನಾನು ಒಬ್ಬನೇ ಮೊದಲು. ಹಾಗಾಗಿ ಅದೊಂದು ಮರೆಯಲಾಗದೆ ದಿನ ಅಂತ ನಾನಾದ್ರೂ ಭಾವಿಸಿದ್ದೇನೆ. SSLC ನಂತರ ಹೇಗೆ ಮುಂದುವರಿತು? ನಂತರ ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಸೇರ್ಬೇಕು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನನಗೆ ನಮ್ಮ ತಾಯಿಯವರ ಬೆಂಬಲ, ನಮ್ಮ ತಂದೆಯವರ ಬೆಂಬಲ ಇತ್ತು. ಹಾಗಾಗಿ ನಾನು ಹಾಸನಕ್ಕೆ, ಅವಾಗ ಹಾಸನ ಮಂಗಳೂರು ರೈಲು ಓಡಾಡ್ತಿತ್ತು, ಅವಾಗೆಲ್ಲ ಕಡಿಮೆ 11 ಪೈಸಾ ಹಾಸನಕ್ಕೆ ಬಂದು ಇಲ್ಲೇ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಾನು ಹಾಗೇನೆ ಮೇಲ್ ಹೋದಾಗ ಇಲ್ಲಿ ಕಾಲೇಜ್ ಯಾವ್ದಿದೆ ದೊಡ್ಡದಿರ್ಬೇಕು ನನಗೆ ಒಟ್ಟಾರೆ, ನನಗೆ ಯಾವ್ದು ಗೊತ್ತಿಲ್ಲ, ಕಾಲೇಜಲ್ಲಿ ಏನು ಓದಬೇಕು ಅಂತಲೂ ಗೊತ್ತಿಲ್ಲ. ಒಟ್ಟಾರೆ ದೊಡ್ಡ ಕಾಲೇಜ್ ಇರಬೇಕು, ಒಂದು ಅಲ್ಲಿ ಸರ್ಕಾರಿ ಐಟಿ ಅಂತಿತ್ತು. ಅದಾದ್ಮೇಲೆ ಅದಕ್ಕಿಂತ ದೊಡ್ಡದು ಯಾವ್ದಾದ್ರು ಇದೆಯಾ ಅಂತ ಕೇಳಿದೆ ನಾನು. ಅದಕ್ಕಿಂತ ದೊಡ್ಡದು ಇನ್ನೊಂದು ಸ್ವಲ್ಪ ಮೇಲೆ ಹೋದ್ರೆ LV ಪಾಲಿಟೆಕ್ನಿಕ್ ಅಂತಿದೆ, ಅಲ್ಲಿ ಹೋಗಿ ಅಂತಂದ್ರು. ಅಲ್ಲೋಗಿ ಅವಾಗ ಅರ್ಜಿನ 1 ರೂಪಾಯಿ ಕೊಟ್ಟು ಅರ್ಜಿನ ತಗೊಂಡು ಬಂದು ಹಾಕಿದೆ. ನನಗೆ ಅವತ್ತು ಸೀಟು ಸಿಕ್ತು. ನಾನು ಅವತ್ತಿಂದ ಸೈಕಲ್ನಲ್ಲೇ ಕೂಡ ಆಲೂರಿಂದ ನಾನು ಸೈಕಲ್ನಲ್ಲಿ ಬಂದು ವಿದ್ಯಾಭ್ಯಾಸನ ಮಾಡಿದೆ. ವಿದ್ಯಾಭ್ಯಾಸ ಮಾಡಿದ ತಕ್ಷಣ ನನಗೆ ಕೆಲಸದ ಉದ್ಯೋಗದ ಅವಕಾಶಗಳು ತುಂಬಾ ಬಂತು. ಆ ಸಂದರ್ಭದಲ್ಲಿ ನನಗೆ ಇದೇ KSRTC ಅವತ್ತು ರಿಕ್ರೂಟ್ಮೆಂಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೆಲಸಕ್ಕೆ ಅರ್ಜಿ ಹಾಕಿದ ತಕ್ಷಣ ಅಲ್ಲೂ ಕೂಡ ಕೆಲಸ ಸಿಕ್ತು. ಹಾಗಾಗಿ ಈ ಒಂದು ಸಾರಿಗೆ ಸಂಸ್ಥೆನಲ್ಲಿ ಇವತ್ತು ಒಂದು ತರಬೇತಿ ಶಾಲೆಯಲ್ಲಿ ಉಪಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಅದೊಂದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಅಲ್ಲೂ ಕೂಡ ನಾನು ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿ ಬಂದಂತವರಿಗೆ ಕೌಶಲ್ಯ ಕರ್ನಾಟಕ ಇರಬಹುದು ಮತ್ತೆ ತಾಂತ್ರಿಕ ವರ್ಗದವರಿಗೆ ತರಬೇತಿಯನ್ನು ಕೊಟ್ಟು ಸ್ವಯಂ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಕೌಶಲ್ಯ ಕರ್ನಾಟಕ ಅಡಿಯಲ್ಲಿ ನಮ್ಮ ತರಬೇತಿ ಶಾಲೆಯಲ್ಲಿ ಅಳವಡಿಸಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 4,760 ಜನ ಭಾರಿ ವಾಹನ ಚಾಲನೆಯನ್ನು ಪಡ್ಕೊಂಡು ಹೋಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಲಘುವಾಹನದ್ದು ಅಂದ್ರೆ ಕಾರಿನ ತರಬೇತಿನ ಕೊಡ್ತಿದ್ದೀವಿ. ಅದು ಕೂಡ ಈಗಾಗಲೇ 1,800-900 ಜನ ತರಬೇತಿಯನ್ನು ಪಡೆದಿದ್ದಾರೆ. ಮತ್ತೆ ತಾಂತ್ರಿಕ ಕೌಶಲ್ಯತನ್ನು ಕೂಡ ತರಬೇತಿ ನೀಡ್ತಾ ಇದ್ದೇವೆ. ಮತ್ತೆ ಅದರ ಜೊತೆಯಲ್ಲಿ ಸಾರಿಗೆ ಸಂಸ್ಥೆನಲ್ಲಿ ಎಲ್ಲ ಚಾಲಕ ಮತ್ತು ನಿರ್ವಾಹಕರಿಗೆ, ಆಡಳಿತ ವರ್ಗದವರಿಗೆ, ತಾಂತ್ರಿಕ ವರ್ಗದವರಿಗೆ, ಹೀಗೆ ಎಲ್ಲ ಕ್ಷೇತ್ರದವರಿಗೂ ಕೂಡ ಈ ಅತಿ ಮುಖ್ಯವಾಗಿ ನಾವು ಚಾಲಕರಿಗೆ ಚಾಲಕರ ಕರ್ತವ್ಯದ ಹೊಣೆಗಾರಿಕೆಯನ್ನು, ಸಾರ್ವಜನಿಕರ ಜೊತೆ ಯಾವ ರೀತಿ ತಮ್ಮ ನಡವಳಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು. ಮತ್ತೆ ಒಂದು ಅಪಘಾತ ಆದರೆ ಸಂಸ್ಥೆಗೆ ಏನು ಲಾಸ್ ಆಗ್ತದೆ, ಮತ್ತೆ ನಿಮ್ಮ ಕುಟುಂಬಕ್ಕೆ, ಆರೋಗ್ಯಕ್ಕೆ, ಧಾರ್ಮಿಕವಾಗಿ ಮತ್ತೆ ಆರ್ಥಿಕವಾಗಿ ಎಷ್ಟೊಂದು ಹೊಡೆತ ಬೀಳ್ತದೆ ಅನ್ನೋದ್ರ ಬಗ್ಗೆ ಅರಿವು ಮಾಡಿಕೊಡ್ತಾ ಒಂದು ಅಪಘಾತ ಆಗದ ರೀತಿ ನೀವು ಚಾಲನೆ ಮಾಡಬೇಕು, ಮನಸ್ಸನ್ನು ಏಕಾಗ್ರತೆಗೆ ಇಟ್ಟು ಚಾಲನೆ ಮಾಡಬೇಕು. ಮತ್ತೆ ನಿಮ್ಮ ಗುರಿ ಚಾಲನೆಯಲ್ಲಿರಬೇಕು, ಅದು ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಮತ್ತೆ ನಿಮಗೆ ಗುರಿ ಮತ್ತೆ ಗುರು ಎರಡು ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನ ಇಳಿಮುಖವಾಗಿ ಬರ್ತಾ ಇರತಕ್ಕಂಥದ್ದು. ಮತ್ತೆ ನಮ್ಮ ಸಾರಿಗೆ ಸಂಸ್ಥೆ ಸಿಬ್ಬಂದಿ ವರ್ಗದವರು, ಏನು ತಾಂತ್ರಿಕ ವರ್ಗ ಇರ್ಬೋದು, ಚಾಲಕ ವರ್ಗ ಇರ್ಬೋದು, ನಿರ್ವಾಹಕ ವರ್ಗ ಇರ್ಬೋದು, ಆಡಳಿತ, ಎಲ್ಲರೂ ಕೂಡ ಸೌಜನ್ಯದಿಂದ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ತಾವೆಲ್ಲ ಈಗಾಗಲೇ ನೋಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚು ಬದಲಾವಣೆ ಆಗ್ತದೆ. ಮತ್ತೆ ಅದ್ರ ಜೊತೆಯಲ್ಲಿ ಕರೋನಾ ಬಂದ್ಮೇಲೆ ಸಾರಿಗೆ ಸಂಸ್ಥೆಗೆ ಒಂದು ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗಿದೆ. ನಿವೃತ್ತಿ ನೌಕರವರ್ಗ ಇರ್ಬೋದು, ಹಾಲಿ ನೌಕರವರಿಗೆ ವೇತನ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಸರ್ಕಾರಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಎಲ್ಲರಿಗೂ ಕೂಡ ಇಲ್ಲಿವರೆಗೂ ಕೂಡ ಏನು 2020 ಏಪ್ರಿಲ್ನಲ್ಲಿ ಲಾಕ್ಡೌನ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ವೇತನವನ್ನು ಕೊಡೋದ್ರಲ್ಲಿ ಸರ್ಕಾರ ಬಹಳ ಆಸಕ್ತಿಯನ್ನು, ಸಾರಿ ಸಾರಿಗೆ ಸಂಸ್ಥೆ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡು ಇದೆ. ಆ ಸರ್ಕಾರಕ್ಕೆ ನಾವು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ನಿಮ್ಮ ವೃತ್ತಿ ಜೀವನದ ಜೊತೆಗೆ ಕೃಷಿಯನ್ನು ಕೂಡ ಕೈ ಹಿಡಿದುಕೊಂಡು ಬಂದಂತವರು, ಕೃಷಿ ನಿಮ್ ಕೈ ಹಿಡಿತು ಅಥವಾ ನೀವು ಕೃಷಿ ಕೈ ಹಿಡಿದ್ರು? ಕೃಷಿ ನಮ್ ಕೈ ಹಿಡಿತು. ನನಗೆ ಒಂದು ಏನು ಆಸೆ ಇತ್ತು ಅಂದ್ರೆ, ನಾವು ಮೂಲತಃ ಅರ್ಕಲಗೋಡು ತಾಲೂಕು ಉಲ್ವಾಲ್ ಗ್ರಾಮದಲ್ಲಿ ನಾವು ಮುಳುಗಡೆ ನಿವಾಸಿಗಳು. ಆ ಮುಳುಗಡೆ ಅಂತ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ರವರು ಅವತ್ತಿನ ಒಂದು ಶಂಕುಸ್ಥಾಪನೆಯನ್ನು, ಗುದ್ಲಿ ಪೂಜೆನ ಮಾಡಿದಂತ ಒಂದು ನೆನಪು ಕೂಡ ನನಗಿದೆ. ಆವಾಗ ಬಾಲ್ಯದಲ್ಲಿ ನಾನು 12 ವರ್ಷದ ಯುವಕನಾಗಿದ್ದಂತ ಸಂದರ್ಭದಲ್ಲಿ ಆವಾಗ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಆ ನನಗೆ ಆ ಕಾರ್ಯಕ್ರಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಒಟ್ಟಾರೆ ಹೆಲಿಕಾಪ್ಟರ್ ಬಂತು, ಆ ಹೆಲಿಕಾಪ್ಟರ್ ನೋಡ್ಬೇಕು ಅನ್ನೋ ಒಂದು ಆಸೆಯಿಂದ ಅಲ್ಲಿಗೆ ಹೋಗಿ ಅದನ್ನ ನೋಡಿ ಬಂದಿದ್ದು. ಹಾಗಾಗಿ ಅಲ್ಲಿ ನಮಗೆ ಸಂಪೂರ್ಣವಾಗಿ 1972-73 ಸಂಪೂರ್ಣವಾಗಿ ಅಲ್ಲಿಂದ ನಿರ್ಗಮಿಸಿದ ನಂತರ ಆಲೂರು ತಾಲೂಕು ಸಮದಾಲೆ ಗ್ರಾಮಕ್ಕೆ ನಾವು ಬಂದಂತ ವಲಸೆ ಬಂದಂತ ಸಂದರ್ಭದಲ್ಲಿ ದರ್ಖಾಸ್ತಿನಲ್ಲಿ ಮಂಜೂರಾದಂತ ಜಮೀನುಗಳು ತಗೊಂಡು ನಾವು ಸ್ವಂತ ಹಣವನ್ನ ಕ್ರೋಢೀಕರಿಸಿದ್ದಂತ ಸಂದರ್ಭದಲ್ಲಿ ಅದನ್ನೆಲ್ಲ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಜಮೀನನ್ನ ಕೊಂಡು ಅಲ್ಲಿ ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ಈ ಒಂದು ಮುಳುಗಡೆ ರೈತರ ಕಷ್ಟ ಯಾರಿಗೂ ಆಗಬಾರ್ದು, ನಮ್ಮ ಶತ್ರುಗೂ ಬರಬಾರ್ದು. ಯಾಕೆಂದ್ರೆ ಮುಳುಗಡೆಯವರು ಅಂದ್ರೆ ನಮ್ಮನ್ನ ಒಂಥರ ಅಲ್ಪಸಂಖ್ಯಾತರು ಕಂಡಂಗೆ ಕಾಣ್ತಿದ್ರು. ಯಾವುದೇ ಬೆಳೆ ಹಾಕ್ಲಿ ಬೆಳಕರಿ ಇವತ್ತಿಗೆ ಅದನ್ನ ಕಿತ್ತಾಕ್ತಿದ್ದು ನಾಶ ಮಾಡ್ತಿದ್ದು ಇದೆಲ್ಲ ಕಣ್ಣಾರೆ ಕಂಡಂತ ಸಂದರ್ಭ. ಇವತ್ತು ನಾವು ಕೃಷಿಯಲ್ಲಿ ನಮ್ದೇ ಆದೊಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಇಡೀ ನಮ್ಮ ಆಲೂರು ತಾಲೂಕಿನಲ್ಲಿ ನಮ್ಮ ಒಂದು 5-6 ಸುತ್ತ ಗ್ರಾಮಗಳಿದ್ದಾವೆ. ಕೆಂಚನಹಳ್ಳಿ ಇರ್ಬೋದು, ಸಮದಾಲೆ ಇರ್ಬೋದು, ಬಿಜ್ಜನಹಳ್ಳಿ ಇರ್ಬೋದು, ತೊಗರ್ನಹಳ್ಳಿ ಇರ್ಬೋದು, ಸೊಪ್ಪನಹಳ್ಳಿ ಇರ್ಬೋದು, ಈ ಭಾಗದ ಎಲ್ಲರಿಗೂ ಕೃಷಿ ಒಂದು ಮಾದರಿಯಾಗಿ ಕೃಷಿ ಮಾಡಿ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಭೂಮಿ ಬರಡಾಗ್ತಾ ಇದೆ, ಮುಂದೆ ಇನ್ನು 10 ವರ್ಷ ಹೋದ್ರೆ ಭೂಮಿ ಬಹಳ ಬರಡಾಗಿ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಾ, ಈಗಾಗಲೇ ಶುಂಠಿಯನ್ನ ಬೆಳೆ, ಏನು ಕೇರಳದಿಂದ ಬಂದಂತ ಸಂದರ್ಭ, ಶುಂಠಿ ಬೆಳೆ ಬಂದ್ಮೇಲೆ ನಮ್ಮ ಭೂಮಿನಲ್ಲಿ ಇವತ್ತು ಏನು ಇಲ್ಲ, ಜೀವಾಳ ಇಲ್ಲ. ಹಂಗಾಗಿ ಒಂದು ಎರೆಹುಳು ಕಾಣ್ಲಿಕ್ಕೂ ಸಾಧ್ಯ ಆಗಲ್ಲ. ಆ ಪರಿಸ್ಥಿತಿಯೊಳಗೆ ನೀವು ಇದ್ದೀರಿ. ನಾವು ಕೂಡ ಇವತ್ತು ಸಾವಯವ ಕೃಷಿ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ರೈತರುಗಳು, ರೈತಾಪಿ ವರ್ಗ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಕರವಾದ ದಿನಗಳನ್ನ ಎಣಿಸ್ತಾ ಇದ್ದೇವೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಕಾಡ ಹೋಗಿ ನಾಡಾಗ್ತಾ ಇದೆ, ಆನೆಗಳೆಲ್ಲ ನಾಡಿಗೆ ಬರ್ತಾ ಇದೆ, ಕಾಡು ಹೋಗಿ ನಾಡಿಗೆ ಬರ್ತಾ ಇದೆ. ಇದೆಲ್ಲ ಯಾಕೆ ಅಂದ್ರೆ ನಾವು ಮಾಡ್ತಕ್ಕಂಥ ತಪ್ಪಿನಿಂದ. ಇವತ್ತು ಮಕ್ಕಳ ಮೇಲೆ ಆರೋಗ್ಯದ ಪರಿಸ್ಥಿತಿ ಏನು, ಆರೋಗ್ಯ ಹಾಳಾಗ್ಲಿಕ್ಕೆ ನಮ್ಮ ಆಹಾರ ಪದ್ಧತಿ ಮತ್ತೆ ನಾವು ಬೆಳೀತಕ್ಕಂಥ ಬೆಳೆನಲ್ಲಿ ಕೃಷಿ ಸಾವಯವ ಕೃಷಿನಲ್ಲಿ ನಾವು ಬೆಳಿಬೇಕಾಗ್ತದೆ. ಇವತ್ತು ನಮ್ಮಲ್ಲಿ ಹಿಂದೆ ಎಲ್ಲ ಸೊಪ್ಪಿನ ಗಿಡಗಳನ್ನು ತಂದು ಸೊಪ್ಪಿನ ಸಾರು ಮಾಡ್ತಿದ್ರು. ಇವತ್ತು ಹಿಂದಿನ ಹುರುಳಿಕಾಳು ಸಾರು ಇರ್ಬೋದು, ಹುಚ್ಚಳ್ಳು ಇರ್ಬೋದು, ಹುರ್ಚಳ್ಳು ಎಣ್ಣೆ ಇರ್ಬೋದು, ಇವೆಲ್ಲದೂ ಕೂಡ ಸಾವಯವ ಕೃಷಿಯಿಂದ ಬೆಳೆದಂತ ಬೆಳೆಗಳನ್ನು ನಾವು ತಿಂದಾಗ ಇವತ್ತು ಕೂಡ ನಾವು 60 ವರ್ಷ ಆದ್ರೂ ಕೂಡ ಇವತ್ತು ನಾವು ಆರೋಗ್ಯಕರವಾಗಿದ್ದೀವಿ ಅಂದ್ರೆ ಆ ಒಂದು ಆಹಾರ ಪದ್ಧತಿನ ಕಾರಣ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಮುಳುಗಡೆಗೆ ಮುನ್ನ ಎಷ್ಟು ಜಮೀನು ಇತ್ತು ಮತ್ತೆ ಏನು ಕೃಷಿ ಮಾಡ್ತಿದ್ರೆ ಅಲ್ಲಿ? ಸರ್, ಜಮೀನು ನಮಗೆ ಅವತ್ತು ನಾವೇ ಆ ಊರಿನಲ್ಲಿ ಒಂದು ಸ್ವಲ್ಪ ಉಲಿವಾದ ಗ್ರಾಮದಲ್ಲಿ ಶ್ರೀಮಂತರ ವರ್ಗ ಇದ್ದಿದ್ದು ನಾವೊಂದು ನಮ್ಮ ಅಣ್ಣ ತಮ್ಮದಿರದುಗಳಲ್ಲಿ ಅವತ್ತು ನಮ್ದೊಂದು 8-9 ಎಕರೆ ಗದ್ದೆ ಜಮೀನಿತ್ತು, ಒಂದು 15 ಎಕರೆ ಹೊಲದ ಜಮೀನಿತ್ತು. ಅಲ್ಲೂ ಕೂಡ ಒಂದು ಸ್ವಲ್ಪ ತೆಂಗು ಇಟ್ಕೊಂಡಿದ್ರು. ಆವಾಗ ರಾಗಿ, ಭತ್ತ, ಜೋಳ, ಹುರುಳಿಕಾಳು, ಹುಚ್ಚಳ್ಳು ಎಲ್ಲ ಬೆಳೆನೂ ಕೂಡ ಬೆಳೆದು ಅದನ್ನ ಮಾರಾಟ ಯಾವಾಗ ಮಾಡ್ತಿದ್ವಿ ಅಂದ್ರೆ ಮುಂದಿನ ಬೆಳೆ ಬಂದಾಗ ಮಾತ್ರ ಅದನ್ನ ಮಾರಾಟ ಮಾಡ್ತಿದ್ವಿ. ಅದು ಅಗೆಯುವ ಅಂತ ಮಾಡ್ತಿದ್ವಿ. ರಾಗಿ ಅಗೆಯೋಕ್ ತುಂಬಿಟ್ರೆ ಮತ್ತೆ ನೆಕ್ಸ್ಟ್ ರಾಗಿ ಬಂದಾಗಲಿ ರಾಗಿ ಓಪನ್ ಮಾಡ್ತಿದ್ದು. ಮತ್ತೆ ಹುಚ್ಚಳ್ಳು ಇರ್ಬೋದು, ಪ್ರತಿ ವರ್ಷಕ್ಕಾಗುವಷ್ಟು ಹುಚ್ಚಳ್ಳು ಬೆಳೀತಿದ್ರು. ತಡ್ನಿಕಾಳು, ಹುರುಳಿಕಾಳು, ಬೇರೆ ಬೇರೆ ಅವರೆಕಾಳುಗಳು, ಈ ತರ ಎಲ್ಲ ಕಾಳು ಕಡ್ಡಿಗಳನ್ನ ಬೆಳೀತಿದ್ರು. ಆಮೇಲೆ ಮೆಣಸಿನಕಾಯಿಗಳು ಎಲ್ಲದೂ ಕೂಡ ಅಲ್ಲಿ ತರ್ತಿದ್ದು. ನನಗೆ ಗೊತ್ತಿರಂಗೆ ನನ್ನ ಉಲ್ವಾಲದಲ್ಲಿ ನಮ್ಮ ಅಜ್ಜಿ ಜೊತೆ ಗೊರೂರಿಗೆ ನಾವು ಸಂತೆಗೆ ಹೋಗ್ತಿದ್ವಿ, ಬೆಣ್ಣೆ ತಗೊಂಡು ಹೋಗ್ತಿದ್ವಿ. ಅವಾಗ ಆಣಿನಲ್ಲಿ ಬೆಣ್ಣೆ, ಆಣಿ ಕೋಲಲ್ಲಿ ತೂಕ ಹಾಕಿ ಕೊಡ್ತಿದ್ವಿ. ಸುಮಾರು 20-25 ಸೇರ್ ಬೆಣ್ಣೆ ತಗೊಂಡು ಹೋದ್ರೆ ಅವತ್ತಿನ ಕಾಲದಲ್ಲಿ 300 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಅದರಲ್ಲಿ ಕೇವಲ 10 ರೂಪಾಯಿನಲ್ಲಿ ಮನೆಗೆ ಆಗೋಷ್ಟು ಸಾಮಾನು ತರ್ತಿದ್ವಿ. ಆ ಒಂದು ನೆನಪು ಇವತ್ತು ಕೂಡ ಇದೆ ಸರ್. ಆ ಬೆಣ್ಣೆ ತಿಂತ ಇದ್ರೆ ಇನ್ನೂ ತಿನ್ಬೇಕು ಅನ್ಸಿದ್ರು. ಮತ್ತೆ ಹಳ್ಳಿ ಕಡೆ ನಮ್ಮ ತಾಯಿದಿರು ನಮ್ಮ ಅಜ್ಜಿದಿರೆಲ್ಲ ಬೆಣ್ಣೆನೆ ತಲೆಗೆ ತಿಕ್ಕಿ ತಂಪಾಗ್ಲಿ, ಜೀವನಕ್ಕೆ ಒಳ್ಳೇದಾಗ್ಲಿ, ಆರೋಗ್ಯಕವಾಗಿರ್ತದೆ ಅಂತ ಹೇಳ್ಬಿಟ್ಟು ವಾರಕ್ಕೆ 2 ಸರಿನಾದ್ರೂ ಕೂಡ ಶುಕ್ರವಾರ ಸೋಮವಾರ ಎಣ್ಣೆ ಸ್ನಾನ ಮಾಡಿಸ್ತಿದ್ರು ನಮಗೆಲ್ಲ. ಆಮೇಲೆ ಅಲ್ಲಿ ವಾರಕ್ಕೆ ಒಂದೇ ದಿನ ಊಟ ನಮಗೆ, ಶುಕ್ರವಾರ ಅಂದ್ರೆ ವಾರ ಆತು ಒಂದೇ ಊಟ ಮಧ್ಯಾಹ್ನ. ನಮ್ಮ ಎಲ್ಲಾ ತರದ ಒಂದು 20 ತರದ ತರಕಾರಿ, ಒಂದು 20 ತರದ ಕಾಳು ಕಡ್ಡಿಗಳು ಹಾಕಿ ಸಾಂಬಾರ್ ಮಾಡಿ ಒಳ್ಳೆ ಮುದ್ದೆಗೆ ಇಷ್ಟು ದಪ್ಪ ಬೆಣ್ಣೆ ಹಾಕಿ ನಮಗೆ ತಿನ್ನಿಸ್ತಿದ್ದಂತ ಒಂದು ನೆನಪು ಇವತ್ತು ಕೂಡ ಕಾಡ್ತಾ ಇದೆ. ಆ ಬೆಣ್ಣೆ ಇವತ್ತು ಸಿಕ್ಕಲ್ಲ ಎಲ್ಲೂ ಕೂಡ, ಅದು ಒಂದು ನೆನಪಾಗಿ ಉಳಿದಿದೆ. ಅದನ್ನೆಲ್ಲ ನೆನೆಸ್ಕಂತ ಇದ್ರೆ ನಾವು ಉಲಿವಾಲದಲ್ಲಿ ಇದ್ದಂತ ಸಂದರ್ಭ ನಮ್ಮ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೂ ಇಲ್ಲ. ಮತ್ತೆ ಆ ಒಂದು ಅನುಕೂಲಗಳು ಏನಿತ್ತು, ಆ ಊರಿನಲ್ಲಿ ಅವತ್ತಿನ ಕಾಲದಲ್ಲಿ 500 ಒಕ್ಕಲಿದ್ದಂಥದ್ದು. ಅವತ್ತಿನಲ್ಲಿ ನಮ್ಮ ಅಜ್ಜನೆ ಮರಿಗೌಡರು ಅಂತ ಹೇಳ್ಬಿಟ್ಟು ಪಟೇಳಿಕೆ ಮಾಡ್ತಿದ್ರು. ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದು ನಮ್ಮ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಏನಿದ್ದಾರೆ, ಕರುಣಾಮೂರ್ತಿಯವರು ಗೊರೂರ್ ರಾಮಸ್ವಾಮಿ ಬಹಳ ಆಪ್ತ ಗೆಳ್ತಾನ ಅವರ. ಇವತ್ತು ಕೂಡ ನಾನು ಅವರ ಫೋಟೋಗಳು ಇಟ್ಟಿದ್ದೀನಿ. ಅವರ ಪತ್ರವಾರಗಳನ್ನ ಮಾಡುವಂತ ಒಂದು ಏನು ಸಂದರ್ಭ ಇತ್ತು ಅದನ್ನೆಲ್ಲ ಕೂಡ ನಾನು ಶೇಖರಣೆ ಮಾಡಿದ್ದೀನಿ. ಇವತ್ತು ಕೂಡ ನನ್ನ ಮನೆಯಲ್ಲಿ ಒಂದು ತಾಳೆಗರಿ ಬಿಚ್ಚಿದ್ರೆ 20 ಅಡಿ ಉದ್ದಕ್ಕೆ ಬರ್ತದೆ, ಆ ತರ ಒಂದು ತಾಳೆಗರಿ ಇದೆ. ಅದನ್ನ ಓದ್ಲಿಕ್ಕೆ ನಮಗಾಗಲ್ಲ, ಹಳೆಗನ್ನಡ. ಅದನ್ನ ಮುಂದಿನ ದಿನಗಳಲ್ಲಿ ಯಾರಕ್ಕೆಲ್ಲಾರು ಓದಿಸಿ ಅದರ ಒಂದು ಪುಸ್ತಕ ರೂಪದಲ್ಲಿ ಹೊರತರಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಮಾಡಿದ್ದೇವೆ. ಅದ್ರ ಜೊತೆ ಒಂದು ಪುಸ್ತಕ ಇದೆ ನನಗೆ, ಅದು ಒಂಥರ ಬಿಚ್ಚಿದ್ರೆ ಸ್ಪ್ರಿಂಗ್ ಬಿಚ್ಚಿದಾಗ ಅದು ಕೂಡ ಒಂದು 20 ಅಡಿ ಬರ್ತದೆ. ಅದನ್ನೆಲ್ಲ ಇವತ್ತು ಶೇಖರಣೆ ಮಾಡಿ ಇಟ್ಟಿದ್ದೀವಿ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಯಾರು ಒಳ್ಳೆ ಓದಿಸಿ ಅದರ ದಾಖಲೆ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಹೊರತರಬೇಕು ಅನ್ನೋದು ಕೂಡ ಒಂದು ಇದಿದೆ, ಯೋಜನೆ ಇದೆ. ಅದ್ರ ಜೊತೆನಲ್ಲಿ ವಿಶೇಷವಾಗಿ ಏನಂದ್ರೆ ನಮ್ಮ ಕುಟುಂಬದಲ್ಲಿ ಬಂದಂತ ಬಳುವಳಿ ಅಂದ್ರೆ ಏನು, ಸಂಸ್ಕಾರ ಮತ್ತೆ ಸಂಸ್ಕೃತಿ ಮತ್ತೆ ಆಚಾರ ವಿಚಾರಗಳು ಮತ್ತೆ ಸಾವಯವ ಕೃಷಿ, ಕೃಷಿ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟಂತ ಗ್ರಹ ಅದು. ನಮ್ಮ ತಂದೆಯವರಂತೂ ಕೃಷಿ ಬಗ್ಗೆ ಯಾವಾಗ್ಲೂ ಕೃಷಿ ಕೃಷಿ, ನಮ್ಮನ್ನೆಲ್ಲ ಬೆಳಿಗ್ಗೆ 6 ಗಂಟೆಗೆ ಎದುರಿಸ್ತಿದ್ರು ಅವ್ರು, 5 ಗಂಟೆಗೆ ಹೊಲ ಒಳಕ್ಕೆ ಹೋಗರು. ನಾವೆಲ್ಲ ನಮ್ಮ ಅಪ್ಪಗೆ ಹೆಂಗ್ ಬುದ್ಧಿ ಇಲ್ವಾ ಅಂತ ಹೇಳಿ ಬೈತಿದ್ವಿ, ನಮಗೆ ನಿದ್ದೆ ಬರ್ತಿತ್ತು. ಇವತ್ತು ಅರ್ಥ ಆಗ್ತದೆ ನಮ್ಮ ಅಪ್ಪ ಯಾತಕ್ ಮಾಡಿದ್ದು. ಅವರೆಲ್ಲ ಬೆಳಿಗ್ಗೆ 5:30 ಹೋಗಿ 12 ಗಂಟೆ ಹೊತ್ತಿಗೆ ಜಮೀನೆಲ್ಲ ಹಸನ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲಗಿ ಮತ್ತೆ 3:30 ಹೋಗ್ತಿರು, ಎತ್ತುಗಳಿಗೆ ಸ್ನಾನ ಮಾಡಿಸಿ ಮೈ ತಿಕ್ಕಿ ಹುಲ್ಗಳು ಹಾಕಿ. ಇದೆಲ್ಲ ನಾವು ನೆನೆಸ್ಕೊಂಡ್ರೆ ಅದೆಲ್ಲ ಏನೋ ಒಂದು ನಾವು ಕನಸಾನ ಅನ್ನೋ ಮಟ್ಟಕ್ಕೆ ಬಂದಿದೆ. ಇವತ್ತೇನಾಗಿದೆ ಅಂದ್ರೆ ಎಲ್ಲ ಕಡೆ ಈ ನಾಟಿ ಹಸುಗಳಿಲ್ಲ, ಇವತ್ತೆಲ್ಲ ಸಿಂಧು ಹಸುಗಳು ಎಲ್ಲ ಡೈರಿ ಫುಡ್ಸ್ಗಳು ಹಾಕಿ ಬೆಳೀತಿದ್ದಾರೆ. ಆ ಗೊಬ್ಬರದಲ್ಲೂ ಕೂಡ ಸತ್ವ ಇಲ್ಲ. ಅದು ಸುಮ್ಮನೆ ನಮ್ಮಲ್ಲಿ ಏನಾಗ್ತಾ ಇದೆ, ಗೊಬ್ಬರ ಹಾಕ್ತೀವಿ ಅಂತ ಹೇಳ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಹಾಲಿನಲ್ಲಿ ರುಚಿಕರವಾದ ಹಾಲಿಲ್ಲ, ಅದರಲ್ಲೂ ಕೂಡ ಔಷಧಿ ಗುಣವನ್ನು ಹೊಂದಿರತಕ್ಕಂಥದ್ದು ಇದೆ. ಹಂಗಾಗಿ ಇವತ್ತು ಕೃಷಿ ಬಗ್ಗೆನೂ ಕೂಡ ನಾವು ಹೇಳಬೇಕು ಅಂದ್ರೆ ಕೃಷಿನ ನಾವು ಮುಂದಿನ ದಿನಗಳಲ್ಲಿ ಏನು ಆರ್ಗ್ಯಾನಿಕ್ ಸಾವಯವ ಕೃಷಿ ಕಡೆ ಹೋಗ್ಲಿಲ್ಲ ಅಂದ್ರೆ, ಇವತ್ತು ನನ್ನ ಊರಿನಲ್ಲಿ ತೆಂಗು ಬೆಳೀತಾ ಇದ್ದೀವಿ, ಅಡಿಕೆ ಬೆಳೀತಾ ಇದ್ದೀವಿ, ಹಣ್ಣಿನ ಗಿಡಗಳು ಬೆಳೀತಾ ಇದ್ದೀವಿ, ಎಲ್ಲ ತರದ ಹಣ್ಣಿನ ಗಿಡಗಳನ್ನ ನಾವು ಇಟ್ಕೊಂಡಿದ್ದೇವೆ. ಎಲ್ಲದೂ ಕೂಡ ಒಂದು 10-10 ಹಣ್ಣಿನ ಗಿಡ ನಾವು ಮಾರಾಟಕ್ಕೆಲ್ಲ ಇಟ್ಕೊಂಡಿರೋದು. ಒಂದು ಕುಟುಂಬ, ಒಂದು ರೈತ ಕುಟುಂಬದಲ್ಲಿ ಏನೇನು ಇರಬೇಕು, ಎಲ್ಲದೂ ಕೂಡ ಇರಬೇಕು. ನಮ್ಮ ಮನೆಗೆ ಏನಾದ್ರು ಬಂದಂತ ಸಂದರ್ಭದಲ್ಲಿ ಹಿಂದೆ ಆತಿಥ್ಯವನ್ನು ಮಾಡ್ತಿದ್ದೆ ಹೇಗೆ, ಪಾನಕ ಕೊಡ್ತಿದ್ರು, ಮಜ್ಜಿಗೆ ಕೊಡ್ತಿದ್ರು, ಈ ತರ ಹಣ್ಣುಗಳು ತಂದು ಕೊಡ್ತಿದ್ರು. ಇವತ್ತೇನಾಗಿದೆ, ಎಲ್ಲ ಪೇಟೆಗೆ ಬರ್ತಾರೆ, ಏನಾದ್ರು ಒಂದು ಮೊಟ್ಟೆನೆಲ್ಲ ಆಮ್ಲೆಟ್ ಮಾಡ್ಬೇಕು ಅಂತ ಪೇಟೆಯಿಂದ ಕೊಂಡ್ಕೊಂಡು ಹೋಗ್ತಾರೆ, ಒಂದೇನಾದ್ರು ಜ್ಯೂಸ್ ಕೊಡಬೇಕು ಅಂತ ತಗೊಂಡೋಗಿ ಕೊಡ್ತಾರೆ. ಈ ತರ ಒಂದು ಸಂಸ್ಕಾರ ಬಂದ್ಬಿಟ್ಟಿದೆ. ಅದರಿಂದ ರೈತಾಪಿ ವರ್ಗ ಇವನ್ನಿನ ಮುಂದಿನ ದಿನಗಳಲ್ಲಿ ತಾವು ಎಚ್ಚೆತ್ತುಕೊಂಡು ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ನಾವು ಜಮೀನನ್ನ ಕಳ್ಕೋಬೇಕಾಗ್ತದೆ. ಮತ್ತೆ ನಮ್ಮ ಆಯಸ್ಸು ಇವತ್ತು ಏನಾಗಿದೆ, ಹಿಂದೆ 100 ವರ್ಷ ಬಾಳಿ ಅಂತ ಹೇಳ್ತಿದ್ರು, ಇವತ್ತು 60 ವರ್ಷ ಬಾಳಿಯನ್ನ ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದೆ 50 ವರ್ಷಕ್ಕೆ ಬಾಳಿ ಸಾಕು ಅಂದಂಗೆ ಆಗಿದೆ. ಏನು ಆರೋಗ್ಯ ಆಲ್ಮೋಸ್ಟ್ ಅಲ್ಲಿ 100%-ಗೆ 80% ಆರೋಗ್ಯ ಕೆಟ್ಟೋಗಿದೆ. ಇವತ್ತು ಯಾರು ಕೂಡ ಹಣದ ಹಿಂದೆ ಹೋಗ್ಬೇಡಿ, ದಯಮಾಡಿ ಸಾವಯವ ಕೃಷಿ ಕಡೆ ಹೋಗಿ, ಆರೋಗ್ಯದ ಕಡೆ ಗಮನ ಕೊಡಿ. ನಾವೆಲ್ಲರೂ ಚುಕ್ಕುಕರಾಗಿರ್ಬೇಕು ಅಂದ್ರೆ ಸಾವಯವ ಕೃಷಿ ಮತ್ತೆ ಹೈನುಗಾರಿಕೆ ಮತ್ತೆ ತೋಟಗಾರಿಕೆ ಬೆಳೆ ಇದನ್ನ ಚೆನ್ನಾಗಿ ಅಳವಡಿಸ್ಕೋಬೇಕಾಗಿದೆ. ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟ ಆಗ್ತದೆ. ನಾಟಿ ದನಗಳೇ ಕಾಣ್ತಾ ಇಲ್ಲ, ನಾವೆಲ್ಲರ ಮನೇಲಿ ನೋಡ್ತೀವಿ ಎಷ್ಟು ಹಸು ಇಟ್ಟಿದ್ದೀವಿ, ನಾವು 4 ಸಿಂಧು ಹಸು ಇಟ್ಟಿದೀವಿ, 40 ಲೀಟರ್ ಹಾಲು ಕೊಡ್ತೀನಿ ಅಂತಿದ್ರು. ಅದ್ರಲ್ಲಿ ಹಾಲಿನಲ್ಲಿ ಏನು ಅದರಲ್ಲಿ ವಿಟಮಿನ್ ಇಲ್ಲ, ಪ್ರೋಟೀನ್ ಇಲ್ಲ, ಯಾವ ತರದ ಇದಿಲ್ಲ. ಸುಮ್ನೆ ಏನು ಹಾಲು ಕುಡಿಬೇಕಷ್ಟೇನೆ. ಹಿಂದೆ ನಾವು ಹಾಲನ್ನ ಕುಡಿತಾ ಇದ್ರೆ ಸಕ್ಕರೆ ಬೇಕಾಗಿಲ್ಲ, ಬೆಲ್ಲ ಬೇಕಾಗಿಲ್ಲ, ಹಾಗೆ ಸ್ವೀಟ್ ಇರ್ತಿತ್ತು. ಇವತ್ತು ಏನಾಗಿದೆ, ಸಕ್ಕರೆ ಹಾಕ್ಬೇಕಾಗಿದೆ, ಬೆಲ್ಲ ಹಾಕ್ಬೇಕಾಗಿದೆ. ಇವತ್ತು ಏನು ನಾವು ತಿಂತಕ್ಕಂಥ ವಸ್ತು ವಿಷಕರವಾಗಿರ್ತಕ್ಕಂಥದ್ದು, ಎಲ್ಲ ಸಂಪೂರ್ಣವಾಗಿ ವಿಷವನ್ನು ಹೊಂದಿರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿ ಕಡೆ ಒತ್ತು ಕೊಡಬೇಕಾಗಿದೆ. ಒತ್ತು ಕೊಡಲಿಕ್ಕೆ ತಾವೆಲ್ಲ ರೈತ ಬಾಂಧವರಲ್ಲಿ, ನಾನು ಒಂದು ಹಾಸನ ಜಿಲ್ಲೆ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಕೂಡ ಈ ಶುಂಠಿ ಬೆಳೆಯನ್ನು ನಿಲ್ಲಿಸ್ಬಿಡಿ. ದಯಮಾಡಿ ಶುಂಠಿ ಬೆಳೆಯನ್ನು ನಿಲ್ಲಿಸಿ ನಾವೆಲ್ಲ ಇವತ್ತು ದೀರ್ಘಾವಧಿ ಬೆಳೆ ಇದಾವೆ, ತೆಂಗಿದೆ, ಅಡಿಕೆ ಇದೆ, ಹಣ್ಣಿನ ಗಿಡಗಳಿದೆ, ಮನೆಗೆ ರಾಗಿ ಬೆಳೀರಿ, ಭತ್ತ ಬೆಳ್ಕೊಳ್ಳಿ. ಏನಾಗಿದೆ ಇವತ್ತು, ಹಿಂದೆ ನಾವೆಲ್ಲ ಬೆಳೀತಿದ್ದೆ ಹೆಂಗೆ, ವರ್ಷಕ್ಕೆ ಆಗಿ ಇನ್ನೂ ಉಳಿದಂತ ಭತ್ತಗಳು ಇದಾವೆ, ನಮ್ಮಲ್ಲೆಲ್ಲ ಖಣಿಜಗಳಲ್ಲಿ ತುಂಬಿರ್ತಿದ್ರು. ಇವತ್ತು ಯಾರ ಮನೇಲಿ ಹೋದ್ರೂ ಕೂಡ ಭತ್ತ ಇಲ್ಲ, ರಾಗಿ ಇಲ್ಲ, ಕಾಳು ಕಡ್ಡಿ ಇಲ್ಲ, ಏನಂದ್ರೆ ಏನಿಲ್ಲ, ಎಲ್ಲ ಆವಾಗ ಹೋಗಿ ತಗೊಂಡ್ಬರ್ತಕ್ಕಂಥ ಸೊಸೈಟಿನಲ್ಲಿ ಕೊಡ್ತಕ್ಕಂಥ ಫುಡ್ಗಳು ತಂದು ತಿಂದು ಶಕ್ತಿಯುತವಾದ ಆಹಾರಗಳು ಇಲ್ಲ. ಈ ಪರಿಸ್ಥಿತಿ ನಾವು ಹೋಗಿದೀವಿ. ಈಗ ಮುಳುಗಡೆ ಆಯ್ತು ಅಂತ ಹೇಳಿದ್ರೆ ಎಷ್ಟು ಭೂಮಿ ಮುಳುಗಡೆ ಆಯ್ತು, ಮುಳುಗಡೆ ನಂತರ ಎಲ್ಲಿಗೆ ನೀವು ಸ್ಥಳಾಂತರ ಆದ್ರಿ? ಸರ್, ನಾನು ಮುಳುಗಡೆ ಆದಾಗ ನಮ್ಮಲ್ಲಿ ಅದೇ ಉಲಿವಾಲ ಗ್ರಾಮದಲ್ಲಿ ಇದ್ದಂತ ಮುಳುಗಡೆ ಆಯ್ತು 1973 ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ 1978 ನಾವು ಅಲ್ಲಿಂದ ಸ್ಥಳಾಂತರ ಆದ್ವಿ. ಅಲ್ಲಿಂದ ಸಮದಾಲೆ ಗ್ರಾಮಕ್ಕೆ ಬಂದ್ವಿ. ಅಲ್ಲಿ ನಮ್ದು ಉಲಿವಾಲದಲ್ಲಿ 1 ಎಕರೆ ಗದ್ದೆ ಜಮೀನು, 12 ಎಕರೆ ಹೊಲದ ಜಮೀನೆಲ್ಲ ಇತ್ತು. ನಮ್ಮ ತಂದೆ ತಿರಿಗೆ 3 ಜನ ಅಣ್ಣ ತಮ್ಮದಿರಿದ್ರು, 3 ಜನಕ್ಕೂ ಕೂಡ ಒಬ್ರು ಕಟ್ಟಾಯದಲ್ಲಿ ಅಲ್ಲೇ ಅವರು ಜಮೀನ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡ್ರು. ಇನ್ನು ನಮ್ಮ ಇಬ್ರು ಅಣ್ಣ ತಮ್ಮದಿರು, ನಮ್ಮ ತಂದೆ ತಮ್ಮ ಅವರು ಆಲೂರು ತಾಲೂಕು ಸಮದಾಲೆ ಗ್ರಾಮಕ್ಕೆ ಬಂದ್ರು. ಆಲೂರು ತಾಲೂಕು ವಾಟೆವಳೆ ಜಾಗದಲ್ಲಿ ಅಲ್ಲೂ ಒಂದು 10-12 ಎಕರೆ ಮುಳುಗಡೆ ಜಮೀನ್ ಕೊಟ್ರು. ಅಲ್ಲಿ ನಮ್ ತಂದೆ ತಮ್ಮ ಹೋಗ್ಲಿಲ್ಲ, ಇಲ್ಲೇ ನಿಮ್ ಜೊತೆನೆ ಇರ್ತೀನಿ, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮೊಟ್ಟಿಗೆ ಇದಾರೆ. ಅವರು ಕೂಡ ಚೆನ್ನಾಗಿದ್ದಾರೆ, ಎಲ್ಲ ಸಾವಯವ ಕೃಷಿ ಮಾಡ್ತಾ ಇದಾರೆ. ಹಂಗಾಗಿ ಮಾತ್ರ ಮುಳುಗಡೆ ಇಂದ ವಲಸೆ ಬಂದಂತವ್ರಿಗೆ ಕೊಡ್ತಕ್ಕಂತ ತೊಂದರೆ ಇದೆಯಲ್ಲ, ನಮ್ಮ ಶತ್ರುಗೂ ಬೇಡ ಅನ್ನೋ ಒಂದು ಪರಿಸ್ಥಿತಿ. ಯಾಕೆಂದ್ರೆ ನಾವು ಇವಾಗ ಒಂದು 5-10 ವರ್ಷದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ಮುಂಚೆ ನಮ್ಗೆಲ್ಲ ಬಹಳ ಮುಳುಗಡೆಯವರು ಬಂದಿದ್ದಾರೆ ಅಂತ ಏನೋ ಒಂಥರ ಕೀಳರ ಮೇಲೆ ಕಾಣ್ತಕ್ಕಂತ ಒಂದು ಸಂಸ್ಕೃತಿ ನಮ್ಮಲ್ಲಿ ಇತ್ತು. ಸರ್, ಇತ್ತು. ಸಮುದಾಯ ಹೋದಂತ ಸಂದರ್ಭದಲ್ಲಿ ಎಷ್ಟು ಜಮೀನ್ ಸಿಕ್ತೋ ಆ ಜಮೀನಿನ ಪರಿಸ್ಥಿತಿ ಹೆಂಗಿತ್ತು, ಹೇಗೆ ನೀವು ಹಂತವಾಗಿ ಬದುಕನ್ನ ಕಟ್ಕೊಂಡ್ರಿ? ಸರ್, ಸಮುದಾಯ ಹೋದಂತ ಸಂದರ್ಭದಲ್ಲಿ ನಮ್ಮ ತಂದೆ, ನಮ್ಮ ಅಜ್ಜಿ ಇತ್ತು, ನಮ್ಮ ತಂದೆಯ ತಾಯಿ, ಅವ್ರೊಂದ್ ಸ್ವಲ್ಪ ಬಹಳ ಮುಂದಾಲೋಚನೆ ಜಾಸ್ತಿ. ಅವರು ಮುಂಚೆನೆ ಬಂದು ಒಂದ್ ಸ್ವಲ್ಪ ಒಂದು ಕುಟುಂಬಕ್ಕೆ ಏನೇನ್ ಬೇಕು, 5-6 ಎಕರೆ ಗದ್ದೆ ಜಮೀನು, 1-10 ಎಕರೆ ಹೊಲದ ಜಮೀನು, ಒಂದು ಸಣ್ಣ ಪುಟ್ಟದಾಗ ಮನೆ ಮಾಡಿದ್ರು. ಆ ಮನೆಯಲ್ಲಿ ನಾವು ಕೃಷಿಯನ್ನ ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆನಲ್ಲಿ ಆವಾಗ ನಮಗೆ ಕಟ್ಟಾಯದ ಬೇಡರಲ್ಲಿ ಬಿ ಎಲ್ ಮಾಲಿಂಗಪ್ಪನವರು ಅಂತಿದ್ರು, ಅವರು ಮುಳುಗಡೆ ಇದಕ್ಕೆ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು, ನಮ್ಮ ದೊಡ್ಡಪ್ಪನ ಜೊತೆಗಾರರು, ಕ್ಲಾಸ್ಮೇಟ್ಸ್. ಮುಳುಗಡೆ ಸರ್ಟಿಫಿಕೇಟ್ ತಗೊಂಡು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಒಂದೊಂದು ಸರ್ಟಿಫಿಕೇಟ್ಗೆ 4-4 ಎಕರೆ ಒಬ್ಬೊಬ್ಬರಿಗೆ ಜಮೀನ ಮಾಡಿಕೊಟ್ರು. ನಮಗೆ ಒಬ್ಬೊಬ್ಬರಿಗೆ ನಮ್ಮ ಅಣ್ಣ ತಮ್ಮದರಿಗೆ 8 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಟ್ರು. ಆ ಮಂಜೂರು ಮಾಡಿಕೊಟ್ಟಂತ ಜಮೀನ್ ಹೆಂಗಿತ್ತು ಅಂದ್ರೆ ಕಾಡ್ ಅಂದ್ರೆ ಕಾಡ್, ಏನು ಮಾಡಕ್ ಆಗ್ತಿರ್ಲಿಲ್ಲ, ಈ ಹಳ್ಳ ತೊರೆ ಎಲ್ಲ ಅದ್ರೊಳಗೆ ಹೋಗಿತ್ತು. ಅದನ್ನೆಲ್ಲ ನಾವು ಸರಿ ಮಾಡೋದ್ರೊಳಗೆ ಸುಮಾರು 10 ವರ್ಷ ತಗೊಂತು. ಇವತ್ತು ಅದೇ ಜಮೀನನ್ನ ಒಂದು ಸಾವಯವ ಕೃಷಿ ಕಡೆ ಒತ್ತು ಕೊಟ್ಟು ಇವತ್ತು ಯಾವ ಮಟ್ಟಕ್ಕೆ ನಾವು ಅದನ್ನ ತಂದಿದ್ದೀವಿ, ಆ ಕಾಡನ್ನ ನಾಡ್ ಮಾಡಿ ಇಟ್ಟಿದೀವಿ. ಅಲ್ಲಿ ತುಂಬಾಗಳು ಪ್ರಾಣಿಗಳಿತ್ತು ಅವತ್ತು ಕೂಡ, ಆದ್ರೆ ನಾವು ತಪ್ಪು ಮಾಡಿದೀವಿ ಅನ್ಕತ್ತೀವಿ. ಯಾಕೆಂದ್ರೆ ಪ್ರಾಣಿಗಳು ನಾಡಿಗೆ ಬರ್ಲಿಕ್ಕೆ ನಾವೇ ಕಾರಣ, ನಾವು ಬದುಕು ಕಟ್ಕೋಬೇಕಾಗಿತ್ತು. ಹಂಗಾಗಿ ನಾವು ಕಾಡನ್ನ ಹಸನ್ ಮಾಡ್ಕೊಂಡು ನಮ್ಮ ಜೀವನವನ್ನ ಕಟ್ಕೋಬೇಕಾಗಿತ್ತಲ್ಲ, ಆ ನಿಟ್ಟಿನಲ್ಲಿ ಮಾಡಿದ್ವಿ. ನಾವು ಯಾವ್ದೇ ತರದ ಕಾಡನ್ನ ನಾಶ ಮಾಡ್ಲಿಲ್ಲ. ಇವತ್ತು ಆ ನಾಡು ಬಹಳ ಚೆನ್ನಾಗಿದೆ, ಆ ಭೂಮಿ ಒಳ್ಳೆ ಫಲವತ್ತತೆ ಆಗಿದೆ. ನಮ್ಮಲ್ಲಿ ಇವತ್ತು ಕೂಡ ನಮ್ಮ ತೆಂಗಿನ ಗಿಡಗಳಿರ್ಬೋದು, ಅಡಿಕೆ ಗಿಡಗಳಿರ್ಬೋದು, ಯಾವುದೇ ರೋಗ ಮುಕ್ತವಾಗಿದ್ದಾವೆ. ನಾವು ಯಾವುದೇ ತರಹದ ಗೊಬ್ಬರಗಳು ಹಾಕಲ್ಲ, ಯಾವುದೇ ತರಹದ ಔಷಧಿನೇ ಸಿಂಪಡಣೆ ಮಾಡಲ್ಲ, ನಾವೇ ಸ್ವಂತ ಗೊಬ್ಬರವನ್ನು ತಯಾರು ಮಾಡ್ಕಂತೇವೆ. ಜೊತೆಗೆ ನಾವು ಸಾವಯವ ಕೃಷಿಯನ್ನ ಇವತ್ತು ಗೊಬ್ಬರವನ್ನ ನಾವೇ ತಯಾರು ಮಾಡ್ಕಂತೇವೆ. ಗೊಬ್ಬರವನ್ನು ತಯಾರು ಮಾಡ್ಕೊಂಡು ಅದ್ರ ಜೊತೆ ಮೇಲ್ಮಣ್ಣನ್ನು ಕೂಡ ಹೊಡ್ಕೊಂಡು ಇವತ್ತು ಬಹಳ ಅಚ್ಚುಕಟ್ಟಾಗಿ ಭೂಮಿಯನ್ನ ಫಲವತ್ತಾಗಿ ಇಟ್ಕೊಂಡಿದೀವಿ ಸರ್. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಏನೇನು ಕೃಷಿ ಮಾಡ್ತಿದ್ರಿ? ಹೋದಂತ ಸಂದರ್ಭದಲ್ಲಿ ಯಾವಾಗ ಭತ್ತ ಬೆಳಿತಿದ್ವಿ, ರಾಗಿ ಬೆಳಿತಿದ್ವಿ, ಕಾಳು ಕಡ್ಡಿ ಬೆಳಿತಿದ್ವಿ. ತುಂಬಾ ಮಳೆ ಇತ್ತು ಸರ್ ಅವಾಗೆಲ್ಲ, 4-5 ತಿಂಗಳು ಸತತವಾಗಿ ಮಳೆ ಇರ್ತಿತ್ತು. ಹೊರಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ರೋಡ್ ನಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ, ಪಾಚಿ ಕಟ್ಕೊಂಡಿರೋದು ಮನೆ ಅಂಚಿನ ಮೇಲೆಲ್ಲ ಪಾಚಿ ಕಟ್ಟಿರೋದು. ಅಂತ ಸಂದರ್ಭದಲ್ಲಿ ಅಲ್ಲಿ ಬೆಳಿತಿದ್ ಬಹಳ ಕಡಿಮೆ, ಆಗ ಜೋಳನೂ ಬೆಳೆಯಕ್ ಆಗ್ತಿರ್ಲಿಲ್ಲ, ಬರೀ ಭತ್ತ ರಾಗಿ ಕಾಳು ಕಡ್ಡಿ ಬೆಳಿತಿದ್ವು ಅಷ್ಟೇನೆ. ಹಂತ ಹಂತವಾಗಿ ಅದ್ರ ಜೊತೆ ಯಾವಾಗ ಪ್ರಾರಂಭ ಮಾಡಿದ್ವಿ, ಒಂದೆರಡು ತೆಂಗಿನ ಗಿಡ ಹಾಕೋದು ಮನೆ ಮುಂದಿರ್ಬೇಕು ಅಂತ, ಅದ್ರ ಜೊತೆ ಇನ್ನೊಂದೆರಡು ತೆಂಗಿನ ಗಿಡ ಹಾಕೋದು, ಹೀಗೆ ಮಾಡಿ ಮಾಡಿ ಇವತ್ತೊಂದು 500-600 ತೆಂಗಿನ ಗಿಡಗಳನ್ನ ಮಾಡಿದ್ವಿ. ಅಲ್ಲಿ ಎಲ್ಲರೂ ಬಯ್ಯರು, ಏ ತೆಂಗಿನ ಗಿಡ ಹಾಕ್ತಾ ಇದ್ರ, ಇಲ್ಲಿ ತೆಂಗಿನ ಗಿಡ ಈ ಭಾಗದಲ್ಲಿ ಬರಲ್ಲ ಅಂತ. ನೋಡೋಣ, ನಾವೊಂದು ಪ್ರಯೋಗ ಮಾಡೋಣ, ಯಾವಾಗ ಆಗಲ್ಲ ಅನ್ನೋದನ್ನೇ ಮಾಡಬೇಕು ಅನ್ನೋದು ನನ್ನ ಒಂದು ಛಲ. ಹಾಗಾಗಿ ತೆಂಗಿನ ಗಿಡಗಳು ಹಾಕಿದ್ವಿ, ತೆಂಗಿನ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಈಗ ಹಂತ ಹಂತವಾಗಿ ಒಂದ್ ಸ್ವಲ್ಪ ಅಡಿಕೆ ಮಾಡೋಣ ಅಂತ ಬಂತು. ನಾವು ಅರ್ಕಲಗೋಡ್ ತಾಲೂಕಿನಲ್ಲೆಲ್ಲ ಅಡಿಕೆಗಳು ಜಾಸ್ತಿ ಇತ್ತು, ನಮ್ ಗೆಳೆಯರ ಬಳಗಗಳು ನಮ್ಮ ಸಂಬಂಧಿಕರೆಲ್ಲ ಅಡಿಕೆ ಬೆಳೀತಿದ್ರು, ನಾವು ಬೆಳೆಯೋಣ ಅಂತ ಅಂದ್ಕೊಂಡು ಅಡಿಕೆನು ಕೂಡ ಹಾಕಿದ್ವಿ. ಅಡಿಕೆನು ಕೂಡ ಇವಾಗ ಒಂದು 2.5 ಸಾವಿರ ಅಡಿಕೆ ಇದೆ, ತುಂಬಾ ಚೆನ್ನಾಗಿದೆ. ಅದು 3 ವರ್ಷ ಆಗಿದೆ, 4ನೇ ವರ್ಷಕ್ಕೆಲ್ಲ ಹೊಂಬಳೆ ಹೊಡಿಲಿಕ್ಕೆ ಬಂದಿದೆ. ಅದ್ರ ಜೊತೆನಲ್ಲಿ ನಾವು GKVK ಬೆಂಗಳೂರಿನಲ್ಲಿ ಕೃಷಿ ವಿಜ್ಞಾನ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಹಣ್ಣಿನ ಗಿಡಗಳು ತರುವಂತ ಅಭ್ಯಾಸ. ಹಳಸನ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಪಪ್ಪಾಯ ಹಣ್ಣಿನ ಇರ್ಬೋದು, ನಿಂಬೆ ಇರ್ಬೋದು, ಸೀಬೆ ಇರ್ಬೋದು, ಈ ತರ ಸಪೋರ್ಟ್ ಇರ್ಬೋದು, ಎಲ್ಲನು ಕೂಡ ತಗೊಂಡು ಎಲ್ಲ ತರದ ಒಂದು 10-15 ಗಿಡಗಳು ಇರಬೇಕು ನಮ್ ಜೊತೆಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಮಾಡಿದ್ವಿ ಸರ್. ಈಗ ಅಡಿಕೆ ಮತ್ತೆ ತೆಂಗನ್ನ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಮಾಡ್ತಾ ಇದ್ದೀರಾ ಮತ್ತೆ ವರ್ಷ ಪೂರ್ತಿ ಅದಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ಸರ್, ನಾವು ವರ್ಷ ಪೂರ್ತಿ ಅಂದ್ರೆ ನಾವು ಅಡಿಕೆ ತೆಂಗಿಗೆ ನಾನು ಹೆಚ್ಚಾಗಿ ನಾನು ರೈತ ಬಾಂಧವರು ವಿನಂತಿ ಮಾಡೋದೇನು ಅಂದ್ರೆ ಉಳುಮೆನ ಕಡಿಮೆ ಮಾಡಬೇಕು ಸರ್. ಅಡಿಕೆಗೆ ಕನಿಷ್ಠ ಅಂದ್ರೆ 2-3 ಅಡಿ ಬಿಟ್ಟು ಉಳುಮೆ ಮಾಡಬೇಕು, ತೆಂಗಿಗೆ 5 ಅಡಿ ಬಿಟ್ಟು ಉಳುಮೆ ಮಾಡ್ಬೇಕು. ನಮ್ಮವ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ತೆಂಗಿನ ಗಿಡ ಸುತ್ತ ಎಲ್ಲ ಉಳುಮೆ ಮಾಡಿಸಿ ಈ ವೈಟ್ ರೂಟ್ಸ್ ಬೇರ್ಗಳೆಲ್ಲ ಕಿತ್ತಾಕ್ಸಿರ್ತಾರೆ ಸರ್. ಹಂಗಾಗಿ 2 ವಿಫಲತೆಯನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲೋದ್ರೂ ಕೂಡ ಅದೇ ಮಾಡಿರ್ತಾರೆ, ಉಳುಮೆ ಅಡಿಕೆಗೆ ಕನಿಷ್ಠ ಅಂದ್ರೆ 3 ಅಡಿ ಬಿಟ್ಟು ಉಳುಮೆ ಮಾಡಬೇಕು, ತೆಂಗಿಗೆ 5 ಅಡಿ ಬಿಟ್ಟು ಉಳುಮೆ ಮಾಡಬೇಕು. ಅಲ್ಲಿ ಜೀರೋ ಕಲ್ಟಿವೇಟರ್ ಇರಬೇಕು, ಜೀರೋ ಕಲ್ಟಿವೇಷನ್ ಪಾತಿ ಮಾಡ್ರಿ. ಪಾತಿ ಮಾಡಿ ಅಲ್ಲಿಗೆ ಏನೇನ್ ಕಸ ಕಡ್ಡಿ ಸಿಗುತ್ತೆ ಅದರೊಳಗೆ ತುಂಬ್ರಿ, ಸ್ವಲ್ಪ ತೆಳು ಮಣ್ಣು ಬಿಟ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಬಿಟ್ಬಿಡಿ, ಸ್ವಲ್ಪ ಗೊಬ್ಬರ ಹಾಕಿ, ಅದು ಗೊಬ್ಬರ ಆಗ್ತದೆ. ಅದು ಬಿಟ್ಬಿಟ್ಟು ನೀವು ಅಲ್ಲೇ ಉಳಿಸಿ ಉಳಿಸಿ ಉಳಿಸಿ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ನುಸಿಪೀಡೆ ರೋಗ ಬರ್ತಾ ಇದೆ, ಮತ್ತೆ ರಸ ಸೋರುವಂತದ್ದು. ಹೌದು, ತೆಂಗಿಗೆ ತುಂಬಾ ಅತಿ ಮುಖ್ಯ ರಸ ಸೋರಿ ತೆಂಗಿನ ಗಿಡಗಳು ಹೋಗ್ತಾ ಇದೆ, ಕಾಂಡದ ರಸ ಸೋರ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾರೆ ನಮ್ ರೈತರು, ಸುಮ್ನೆ ಬೆಂಕಿ ಇಡೋದು, ಬೆಂಕಿ ಸುಡೋದು. ಬೆಂಕಿ ಸುಟ್ಟ ತಕ್ಷಣ ಹುಳ ಹೋಗಲ್ಲ, ಹುಳ ಇನ್ನು ಒಳಗಡೆ ಹೋಗ್ತದೆ. ಅದಕ್ಕೆ ಆರ್ಗ್ಯಾನಿಕ್ ನಲ್ಲಿ ಕೆಲವೊಂದು ಔಷಧಿ ಪದ್ಧತಿ ಬಂದಿದೆ, ಅದನ್ನ ಅಳವಡಿಸ್ಕೊಂಡ್ರೆ ಸಂಪೂರ್ಣವಾಗಿ ರಸ ಸೋರುವಂತದ್ ನಿಲ್ಲಿಸಬಹುದು. ಹಾಗಾಗಿ ಯಾವುದೇ ಕೃಷಿ ಮಾಡಿದ್ರೂ ಆರ್ಗ್ಯಾನಿಕ್ ಆಗಿ ಏನು ಸಾವಯವ ಕೃಷಿನೊಳಗೆ ಹೋಗ್ತೀವಿ, ಎಲ್ಲ ಬೆಳೆಗಳು ಒಳ್ಳೆ ಫಲವತ್ತತೆಯನ್ನ ಕೊಡ್ತದೆ, ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಫಸಲನ್ನು ತೆಗಿಬಹುದು ಅಂತ ನನ್ನ ಭಾವನೆ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಸಮದಲೆ ಗ್ರಾಮದ ಪ್ರಗತಿಪರ ಕೃಷಿಕ UJ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಥೌಸಂಡ್ಸ್ ಆಫ್ ಡೆತ್ಸ್ ಇನ್ ಇಂಡಿಯಾ.

ಕೇಳುಗರೆ, ಇದುವರೆಗೂ ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಕೇಳಿ ಚಿತ್ರಗೀತೆಗಳು, ಇನ್ನು 7:45 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು, 9:00 ಕ್ರೀಡಾಲೋಕ, ರಾಷ್ಟ್ರೀಯ ನೆಟ್ಬಾಲ್ ಕೋಚ್ ಆರ್ ರಾಮಕೃಷ್ಣಯ್ಯ ಅವರೊಂದಿಗೆ ಮಾತುಕತೆ, ಇನ್ನು 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎ ಕನ್ಯಾಕುಮಾರಿ ಅವರ ವಯಲಿನ್ ವಾದನ, 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಐನ್ಸ್ಟೈನ್ನ ಸಂಸಾರ ಲಯ, ರಚನೆ ಹಾಗೂ ನಿರ್ದೇಶನ MSK ಪ್ರಭು, 10:35 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಚನ್ನಬಸವಯ್ಯ ಹಿರೇಮಠ್ ಅವರಿಂದ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ, ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ, 7:45 ನಿತ್ಯ ವಿಜ್ಞಾನ ಪ್ರಸ್ತುತಿ ಡಾಕ್ಟರ್ ನಾ ಸೋಮೇಶ್ವರ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಕೇಳಿ ಸವಿ